ಪ್ರಾಧಿಕಾರದ ಮುಖ್ಯ ಆಯುಕ್ತರಾದ ಮಹೇಶ್ವರ್ ರಾವ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ನಡೆದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಉತ್ತಮ ನಗರ ನಿರ್ಮಾಣಕ್ಕೆ ಇಂಜಿನಿಯರ್ಗಳ ಶ್ರಮ ಹೆಚ್ಚಿದ್ದು ಅವರನ್ನು ಗುರುತಿಸುವ ಕೆಲಸವಾಗಿದೆ ಎಂದು ತಿಳಿಸಿದ್ದಾರೆ. ಜೆಬಿಎ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಹಲವು ಅಭಿಯಂತರರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪ್ರಸಕ್ತ ಸನ್ನಿವೇಶದಲ್ಲಿ ವನ ವನ್ಯ ಸಂಪತ್ತಿನ ಸಂರಕ್ಷಣೆಯ ಜವಾಬ್ದಾರಿ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದಲ್ಲಿ ಕೃಷಿ ಮೇಳ 2025ಕ್ಕೆ ಚಾಲನೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಯೊಬ್ಬರೂ ಪ್ರಗತಿಪರ ರೈತರಾಗುವಂತೆ ಕರೆ. ರಾಜ್ಯದಲ್ಲಿ ಜಪಾನ್ ಉದ್ಯಮಿಗಳಿಂದ 4,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ, ಸಚಿವ ಎಂಬಿ ಪಾಟೀಲ್ ಸ್ಪಷ್ಟನೆ. ಬೆಳಗಾವಿಯಲ್ಲಿಂದು ವಿವಿಧ ರೈಲ್ವೆ ಕಾಮಗಾರಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ಬಿ ಸೋಮಣ್ಣ, ಮೂಲಸೌಕರ್ಯ ಸುಧಾರಿಸಲು ಅಧಿಕಾರಿಗಳಿಗೆ ಸೂಚನೆ. ಹಾಗೂ ಬೆಂಗಳೂರಿನ ಆಧಾರ್ ತಂತ್ರಜ್ಞಾನ ಕೇಂದ್ರಕ್ಕೆ ನಾಳೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಕೃಷಿ ಇಂಜಿನಿಯರಿಂಗ್ನ ಮಹತ್ವ ಹಾಗೂ ಪ್ರಸ್ತುತತೆ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಇಂಜಿನಿಯರ್ಗಳ ದಿವಸದ ಈ ಸಂದರ್ಭದಲ್ಲಿ ಕೃಷಿ ಇಂಜಿನಿಯರಿಂಗ್ನ ಮಹತ್ವ ಹಾಗೂ ಅದರ ಅನುಕೂಲತೆಗಳನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಈ ಕೃಷಿ ಇಂಜಿನಿಯರಿಂಗ್ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ, ಈ ಕೃಷಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆದಂತೆಲ್ಲ ನಾವು ಯಂತ್ರಗಳನ್ನು ಮೊರೆ ಹೋಗಿ ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಯಂತ್ರಗಳು ಇಲ್ಲ ಅಂತ ಹೇಳಿದರೆ ನಾವು ಪರಿಪೂರ್ಣವಾದಂತಹ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಕೃಷಿ ಎಂಜಿನಿಯರಿಂಗ್ ವಿಭಾಗ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಇದೆ. ಬಿತ್ತನೆಯನ್ನು ಮಾಡಲಿಕ್ಕೆ, ಉಳುಮೆಯನ್ನು ಮಾಡಲಿಕ್ಕೆ, ಕೊಯ್ಲು ಹಾಗೂ ಕಟಾವು ಮಾಡಲಿಕ್ಕೆ, ಬೇಸಾಯ ಕ್ರಮಗಳನ್ನು ಅನುಸರಿಸಲಿಕ್ಕೆ, ಹೀಗೆ ಎಲ್ಲ ಹಂತದಲ್ಲಿಯೂ ಕೂಡ ನಾವು ಅನೇಕ ಯಂತ್ರಗಳ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಯಂತ್ರಗಳು ಇಲ್ಲ ಅಂತ ಹೇಳಿದರೆ ಈ ಯಾವ ಕೆಲಸಗಳು ಕೂಡ ಸುಸೂತ್ರವಾಗಿ ಜರುಗೋದಿಲ್ಲ. ಆ ಮೂಲಕ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಆಹಾರದ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಕೃಷಿಯಲ್ಲಿ ಎಂಜಿನಿಯರಿಂಗ್ನ ಮಹತ್ವ ಏನು, ಅದರ ಅನುಕೂಲತೆಗಳೇನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀನಿವಾಸ ದೇಶಪಾಂಡೆ ಅವರು. ದೇಶಪಾಂಡೆ ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಇಂಜಿನಿಯರ್ಗಳ ದಿನಾಚರಣೆಯನ್ನ ನಮ್ಮ ಭಾರತ ದೇಶದಲ್ಲಿ ಆಚರಣೆಯನ್ನ ಮಾಡಲಾಗುತ್ತೆ. ಇವತ್ತು ಇಂಜಿನಿಯರ್ ದಿವಸ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದರ ಹಿನ್ನೆಲೆ ಮತ್ತೆ ಮಹತ್ವ ಏನು, ಅದರ ಬಗ್ಗೆ ತಿಳಿಸ್ಕೊಡಿ. ಮೊದಲನೆಯದಾಗಿ ಎಲ್ಲ ಕೇಳುಗರಿಗೂ ಕೂಡ ಈ ಇಂಜಿನಿಯರ್ ಅಥವಾ ಅಭಿಯಂತರರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದರ ಹಿನ್ನೆಲೆ ಏನಪ್ಪ ಅಂತಂದ್ರೆ, ಈ ನಮ್ಮ ಭಾರತ ದೇಶದ ಅತ್ಯಂತ ಪ್ರತಿಷ್ಠಿತ ಇಂಜಿನಿಯರ್ಗಳಲ್ಲಿ ಒಬ್ಬರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಅಂದರೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಗೌರವಾರ್ಥವಾಗಿ ಭಾರತದಲ್ಲಿ ನಾವು ಸೆಪ್ಟೆಂಬರ್ 15ನೇ ತಾರೀಕನ್ನು ರಾಷ್ಟ್ರೀಯ ಇಂಜಿನಿಯರಿಂಗ್ ದಿನಗಳಾಗಿ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಯಾಕಪ್ಪ ಅಂತಂದರೆ ವಿಶ್ವೇಶ್ವರಯ್ಯನವರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ನೀಡಿದಂತಹ ಸೇವೆಯನ್ನು ಪರಿಗಣನೆಗೆ ತಗೊಂಡು ನಾವು ಅವರ ಜನ್ಮದಿನವನ್ನು ಇಂಜಿನಿಯರ್ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೀವಿ. ಅವ್ರಿಗೆ ಯಾಕೆ ನಾವು ಟ್ರಿಬ್ಯೂಟ್ ಕೊಡಬೇಕು ಅಥವಾ ಒಂದು ನಾವು ಗೌರವವನ್ನು ಸಲ್ಲಿಸಬೇಕು ಅಂತಂದರೆ, ಅವರು ನಮ್ಮ ಭಾರತದಲ್ಲಿ ಮತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಕೈಗೊಂಡಂತಹ ಕೆಲವೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು. ಸೊ ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಜಲಸಂಪನ್ಮೂಲಗಳನ್ನು ಬಳಸಿಕೊಳ್ಳೋದ್ರಲ್ಲಿ ಅವರ ಸೇವೆ ಅಪಾರವಾಗಿತ್ತು. ಸೊ ಅವರು ಪುಣೆಯ ಇಂಜಿನಿಯರಿಂಗ್ ಕಾಲೇಜಿಂದ ತಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಬಂದು ಸೊ ಅನೇಕ ಚಟುವಟಿಕೆಗಳು ಮತ್ತು ಕೃಷಿ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ಮುಖ್ಯವಾಗಿ ಹೇಳೋದಂತಂದರೆ ನಮ್ಮ ಕರ್ನಾಟಕದ KRS ಅಂದರೆ ಕೃಷ್ಣರಾಜ ಅಣೆಕಟ್ಟು ನಿರ್ಮಾಣ ಸೇರಿದಂತೆ ಕೆಲವೊಂದು ಡೆಕ್ಕನ್ ಪ್ರದೇಶದಲ್ಲಿ ಈ ನೀರಾವರಿ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿ ಮತ್ತು ಅದನ್ನು ಕಾರ್ಯಾನುಷ್ಠಾನಕ್ಕೆ ತರುವಂತಹ ಒಂದು ಹಂತದಲ್ಲಿ ಇವರ ಪಾತ್ರ ಅತಿ ಶ್ಲಾಘನೀಯ. ಸೊ ಹಾಗಾಗಿ ಈ ಒಂದು ಗೌರವವನ್ನು ನಾವು ಕೊಡೋದಕ್ಕೋಸ್ಕರ ನಾವು ಇಂಜಿನಿಯರ್ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವೇಶ್ವರಯ್ಯವರ ಈ ಕೊಡುಗೆಗೆ 1915 ಬ್ರಿಟಿಷ್ ಸರ್ಕಾರ ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಿತ್ತು. ಸ್ವತಂತ್ರ ನಂತರ 1955 ನಮ್ಮ ಭಾರತ ಸರ್ಕಾರ ಏನಿದೆ ಅವರ ಅಸಾಧಾರಣ ಸೇವೆಗಾಗಿ ಭಾರತದ ಅತ್ಯುನ್ನತ ನಾಗರಿಕ ಸೇವಾ ಗೌರವವಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸಲ್ಲಿಸ್ತು. ಸೊ ಹಾಗಾಗಿ ನಾವು ಈ 15 ನಾವು ಇಂಜಿನಿಯರ್ಗಳ ದಿನಾಚರಣೆಯಾಗಿ ಆಚರಿಸುವಂತಹ ಒಂದು ಹಿನ್ನೆಲೆ ಮತ್ತು ಪ್ರತೀತಿ ನಮ್ಮ ಭಾರತದಲ್ಲಿದೆ. ಅದರ ಜೊತೆಗೆ ಈ ಒಂದು ದಿನದಲ್ಲಿ ನಾವು ಅನೇಕ ಕಾರ್ಯಾಗಾರಗಳಾಗಿರ್ಬೋದು, ಸಭೆಗಳಾಗಿರ್ಬೋದು, ಕೆಲವೊಂದು ಕಾರ್ಯಕ್ರಮಗಳಾಗಿರ್ಬೋದು, ಅವರ ನೆನಪಿನಾರ್ಥ ವಿವಿಧ ಹಂತಗಳಲ್ಲಿ ಈ ಥರದ ಒಂದಿಷ್ಟು ಪ್ರೋಗ್ರಾಮ್ಸ್ಗಳನ್ನು ಕೈಗೊಳ್ಳುವಂತಹ ಪ್ರತೀತಿ ನಮ್ಮ ಭಾರತ ದೇಶದಲ್ಲಿ ಬರ್ತಾ ಇದೆ. ಈ ಇಂಜಿನಿಯರ್ಗಳ ದಿವಸವನ್ನು ಯಾಕೆ ಆಚರಣೆ ಮಾಡಬೇಕು ಅಂತೀರಿ? ಅದೇ ನಾನು ಅವಾಗಲೇ ಹೇಳಿದಂಗೆ, ಫಸ್ಟು ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆಯನ್ನು ಶ್ಲಾಘನೆ ಮಾಡೋದು ಒಂದು, ಅದರ ಜೊತೆಗೇನೆ ನಮ್ಮ ಮುಂದಿನ ಯುವ ಪೀಳಿಗೆ ಸೊ ಅವರಿಗೂ ಕೂಡ ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇನ್ನೂ ಸಾಕಷ್ಟು ಗಣನೀಯ ಸಾಧನೆಗಳನ್ನು ಮಾಡಿ ಸೊ ಇಂಜಿನಿಯರಿಂಗ್ ವಿದ್ಯಾಭ್ಯಾಸದ ಹತ್ರ ಹೆಚ್ಚು ಗಮನ ಹರಿಸಿ ಸೊ ಅನೇಕ ಕ್ರಾಂತಿಕಾರಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ 1968 ಪ್ರಪ್ರಥಮ ಬಾರಿಗೆ ನಮ್ಮ ಈ ಇಂಜಿನಿಯರ್ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸೊ ಅದು ಇನ್ನೂ ಕೂಡ ನಮ್ಮ ಚಾಲ್ತಿಯಲ್ಲಿ ಬರ್ತಾ ಇದೆ. ನಮ್ಮ ದೇಶದಲ್ಲಿ ಈ ಕೃಷಿ ಇಂಜಿನಿಯರಿಂಗ್ ಶಿಕ್ಷಣ ಹೇಗೆ ಪ್ರಾರಂಭ ಆಯಿತು, ಅದರ ಹಿನ್ನೆಲೆ ಏನು, ಅದರ ಬಗ್ಗೆ ತಿಳಿಸ್ಕೊಡಿ. ಈಗ ಬೇರೆ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಲಿಸಿದಾಗ ಸುಮಾರು ಇಂಜಿನಿಯರಿಂಗ್ ಕ್ಷೇತ್ರಗಳಿವೆ, ಮೆಕ್ಯಾನಿಕಲ್ ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಹೀಗೆ ಸಾಕಷ್ಟು ಬ್ರಾಂಚಸ್ ಅಥವಾ ವಿಭಾಗಗಳು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಇದೆ. ಸೊ ಅದರಲ್ಲಿ ಈ ಕೃಷಿ ಇಂಜಿನಿಯರಿಂಗ್ ಯಾಕೆ ಇತ್ತೀಚಿನ ದಿನದಲ್ಲಿ ಇಷ್ಟೊಂದು ಪ್ರಾಮುಖ್ಯತೆಯನ್ನು ವಹಿಸ್ಕೊಂಡಿದೆ ಅಂತಂದರೆ, ಸೊ ಆವಾಗಲೇ ನೀವು ತಿಳಿಸ್ದಂಗೆ, ಸೊ ಮೊದಲನೆಯದು ಕೃಷಿ ಕಾರ್ಮಿಕರ ಅಲಭ್ಯತೆ ಇರ್ಬೋದು ಅಥವಾ ಸಕಾಲಕ್ಕೆ ನಾವು ಕೃಷಿ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಕೈಗೊಳ್ಳದೇ ಇರ್ಬೋದು. ಸೊ ಈ ಥರದ ಅನೇಕ ಸಮಸ್ಯೆಗಳು ನಮ್ಮ ಈ ಕೃಷಿ ರಂಗದಲ್ಲಿ ಬರ್ತಾ ಇದೆ. ಈ ಸವಾಲನ್ನು ನಾವು ಸಾಲ್ವ್ ಮಾಡಬೇಕು ಅಂತಂದರೆ ಯಾವುದೇ ಒಂದು ತಂತ್ರಜ್ಞಾನ ಅತಿ ಅವಶ್ಯಕ. ಆದರೆ ನೀವು ಕೇಳ್ಬೋದು, ಈಗ ಅಷ್ಟೊಂದು ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ, ಅದನ್ನ ಬಿಟ್ಟು ನಾವು ಕೃಷಿ ಇಂಜಿನಿಯರಿಂಗ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತಂದರೆ, ನಾನು ಕೂಡ ಒಬ್ಬ ಕೃಷಿ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿದ್ದು, ಇದರಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನು ಕಲಿತೀವಿ, ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಇರ್ಬೋದು, ಸಿವಿಲ್ ಇಂಜಿನಿಯರಿಂಗು, ಮತ್ತು ನಮ್ಮ ಆಹಾರ ಸಂಸ್ಕರಣೆ ಇರ್ಬೋದು ಅಥವಾ ಕೃಷಿ ಹವಾಮಾನ ಆಗಿರ್ಬೋದು, ಬೇಸಾಯ ಶಾಸ್ತ್ರಗಳು, ಈ ಥರದ ಕೃಷಿಗೆ ಸಂಬಂಧಪಟ್ಟ ಹಾಗೂ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಎಲ್ಲ ಸಬ್ಜೆಕ್ಟು ಅಥವಾ ವಿಷಯಗಳನ್ನು ನಾವು ಅಧ್ಯಯನ ಮಾಡಿರ್ತೀವಿ. ಸೊ ಹಾಗಾಗಿ ಎರಡೂ ವಿಷಯಗಳ ನಮ್ಮ ಅಭ್ಯಾಸದ ಇರೋದರಿಂದ ಸೊ ನಾವು ಅತಿ ಸೂಕ್ತವಾದ ತಂತ್ರಜ್ಞಾನಗಳನ್ನು ತರುವಂಥ ಹಂತದಲ್ಲಿ ನಾವು ಗಣನೀಯ ಪಾತ್ರವನ್ನು ವಹಿಸಿದ್ದು. ಸೊ ಈಗ ಪ್ರಸ್ತುತ ದಿನಗಳಲ್ಲಿ ನಮ್ಮ ಕೃಷಿ ರಂಗದಲ್ಲಿ ಕೃಷಿ ಇಂಜಿನಿಯರಿಂಗ್ಗಳ ಅಥವಾ ಕೃಷಿ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದ ಬೇಡಿಕೆ ಸಾಕಷ್ಟಿದೆ. ಸೊ ಇದನ್ನು ಇದರ ಪೀಠಿಕೆ ಆದರೆ ಈ ಕೃಷಿ ಇಂಜಿನಿಯರಿಂಗ್ ಶಿಕ್ಷಣ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಬೇಕಂದ್ರೆ, ಸೊ ಬ್ರಿಟಿಷ್ ಒಬ್ಬ ಸೈಂಟಿಸ್ಟ್ ಅಥವಾ ಅಗ್ರಿಕಲ್ಚರ್ ಇಂಜಿನಿಯರ್ ಆದಂತಹ ಡಾಕ್ಟರ್ ಮೇಸನ್ ವಾ ಅಂತ ಏನಿದ್ರಲ್ಲ, ಅವರು ಈ ಭಾರತದಲ್ಲಿ ಕೃಷಿ ಇಂಜಿನಿಯರಿಂಗ್ನ ಒಂದು ಆರಂಭಿಕ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ. ಸೊ ಮೊದಲನೇದಾಗಿ ಸ್ಟಾರ್ಟ್ ಹೆಂಗಾಯಿತು ಅಂತಂದರೆ, 1910 ಅಲಹಾಬಾದ್ ಕೃಷಿ ಸಂಸ್ಥೆ ಅಂದರೆ ಅಲಹಾಬಾದ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಅಂತ ಏನು ಸ್ಥಾಪನೆ ಆಯಿತು, ಸೊ ಈ ಇನ್ಸ್ಟಿಟ್ಯೂಟ್ ನಿಂದ ಅನೇಕ ಕ್ರಾಂತಿಕಾರಿ ಬೆಳವಣಿಗೆಗಳಾಯಿತು. ಅದರಲ್ಲಿ ಈ ಕೃಷಿ ಇಂಜಿನಿಯರಿಂಗ್ ವಿಷಯ ಕೂಡ ಒಂದು ಮಹತ್ತರ ಪಾತ್ರವನ್ನು ವಹಿಸಿತ್ತು. ಸೊ ಅದರಲ್ಲಿ ಈ ನಮ್ಮ ಡಾಕ್ಟರ್ ಮೇಸನ್ ವಾರ್ ಅವರ ಕೊಡುಗೆ ಕೂಡ ಅತಿ ಶ್ಲಾಘನೀಯ. ಸೊ ಅದಾದ ನಂತರ ಇವರ ಕೆಲಸಗಳನ್ನು ನೋಡಿಬಿಟ್ಟು ನಂತರ 1952 ಭಾರತದ ಪ್ರಪ್ರಥಮ ಕೃಷಿ ಇಂಜಿನಿಯರಿಂಗ್ ವಿಭಾಗವನ್ನು IIT ಖರಗ್ಪುರ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ವೆಸ್ಟ್ ಬೆಂಗಾಲಲ್ಲಿ ಏನಿದೆ, ಸೊ ಅಲ್ಲಿ ಪ್ರಪ್ರಥಮವಾಗಿ 1952 ಸ್ಥಾಪನೆ ಆಯಿತು. ಸೊ ಅದನ್ನ ಭಾರತದಲ್ಲಿ ಕೃಷಿ ಇಂಜಿನಿಯರಿಂಗ್ ಅನ್ನ ಔಪಚಾರಿಕ ಅಧ್ಯಯನ ಕ್ಷೇತ್ರವನ್ನಾಗಿ ನೆಕ್ಸ್ಟ್ IIT ಡಿಗ್ರಿ ಪ್ರೋಗ್ರಾಮ್ ಅಂದ್ರೆ BTech ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಡಿಗ್ರಿ ಪ್ರೋಗ್ರಾಮ್ ಅಥವಾ ಪದವಿ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಾಯಿತು. ಸೊ ಅದಾದ ನಂತರ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಇರ್ಬೋದು ಅಥವಾ ಕೇಂದ್ರೀಯ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ನಮ್ಮ ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ಅದು ನಂತರ ಅಭಿವೃದ್ಧಿ ಹೊಂದಿ ಈಗ ಪ್ರತಿ ರಾಜ್ಯದಲ್ಲೂ ಕೂಡ ಈ ಕೃಷಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯಗಳು ತೆಗೆದುಕೊಂಡಿದ್ದೇವೆ. ಹಾಗೆ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಕೃಷಿ ಇಂಜಿನಿಯರಿಂಗ್ ಶಿಕ್ಷಣವನ್ನ ನೀಡ್ತಾ ಬಂದಿದೆ. ನಮ್ಮ ದೇಶದ ಬೆಳವಣಿಗೆಯಲ್ಲಿ ಕೃಷಿ ಇಂಜಿನಿಯರಿಂಗ್ನ ಪ್ರಾಮುಖ್ಯತೆ ಏನು? ಸೊ ಇದನ್ನ ಕೃಷಿ ಇಂಜಿನಿಯರಿಂಗ್ ಕೇವಲ ನಾವು ಅಧ್ಯಯನ ಕ್ಷೇತ್ರಕ್ಕೆ ಪರಿಗಣನೆಗೆ ತಗೊಳ್ಳದೆ ಇದು ಭಾರತದ ಕೃಷಿ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೂಲಾಧಾರವಾಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಹೈಲೈಟ್ ಮಾಡೋದಾದ್ರೆ, ಮೊದಲನೇದ್ದು ಯಾಕೆ ನಮಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಥವಾ ಪ್ರಾಮುಖ್ಯತೆ ಇದೆ ಅಂತಂದ್ರೆ ಉತ್ಪಾದಕತೆಯನ್ನ ಹೆಚ್ಚಿಸೋದ್ರಲ್ಲಿ. ಸೊ ಈಗ ಮುಂಚೆ ನಮ್ಮ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಆಗೋಕ್ಕಿಂತ ಮುಂಚೆ ನಮಗೆ ಅಷ್ಟೊಂದು ಕೃಷಿ ಉತ್ಪಾದನೆ ಇರಲಿಲ್ಲ. ಸೊ ನಾವು ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬನೆ ಆಗಬೇಕಾಗಿತ್ತು ಅಥವಾ ಇರೋವಂತಹ ಉತ್ಪಾದನೆಯಲ್ಲೇನೆ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಆದರೆ ಹಸಿರು ಕ್ರಾಂತಿಯ ನಂತರ ಏನಾಗಿದೆ, ಉತ್ಪಾದನೆ ಕ್ಷೇತ್ರದಲ್ಲಿ ಗಣನೀಯ ಏರಿಕೆ ಆಗಿದ್ರೂ ಕೂಡ ಆದರೂ ಉತ್ಪಾದಕತೆ ಏನಿದೆ ಇನ್ನೂ ಅಭಿವೃದ್ಧಿ ಆಗುವಂತಹ ಹಂತದಲ್ಲಿ ಇದೆ. ಅದಕ್ಕೆ ಸಾಕಷ್ಟು ಸಮಸ್ಯೆಗಳಿದೆ. ಯಾಕೆಂತಂದ್ರೆ ಕೃಷಿ ಕಾರ್ಮಿಕರ ಒಂದು ಕೊರತೆ ಇರಬಹುದು, ನಮ್ಮ ಭಾರತದ ಹವಾಮಾನ ವೈಪರೀತ್ಯದಲ್ಲೂ ಏರುಪೇರಾಗುವಂತಹ ಸ್ಥಿತಿಗಳಿರ್ಬೋದು, ಆಮೇಲೆ ರೈತರ ಒಂದು ಆರ್ಥಿಕ ವಲಯ ಏನಿದೆ ಅದು ಕೂಡ ನಮಗೆ ಕಡಿಮೆ ಇರೋದ್ರಿಂದ ಕೆಲವೊಂದು ಕಾರಣಾಂತರಗಳಿಂದ ನಮಗೆ ಉತ್ಪಾದಕತೆ ಇನ್ನೂ ಅಭಿವೃದ್ಧಿ ಹೊಂದುವಂತಹ ಹಂತದಲ್ಲಿ ಇದೆ. ಸೊ ಇಲ್ಲಿ ನಮ್ಮ ಕೃಷಿ ಇಂಜಿನಿಯರ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಪ್ರಾಮುಖ್ಯತೆ ಏನು ಅಂತಂದ್ರೆ ಸೂಕ್ತ ಯಂತ್ರೋಪಕರಣಗಳನ್ನ ಅಭಿವೃದ್ಧಿ ಮಾಡೋದಿರ್ಬೋದು ಅಥವಾ ಕೃಷಿ ಕಾರ್ಯಾಚರಣೆಗಳ ದಕ್ಷತೆಯನ್ನ ಹೆಚ್ಚಿಗೆ ಮಾಡುವಂತಹ ಕೆಲವೊಂದು ಟೆಕ್ನಾಲಜಿಯನ್ನ ಅಭಿವೃದ್ಧಿ ಪಡಿಸೋದಿರ್ಬೋದು ಅಥವಾ ವಿನ್ಯಾಸ ಮಾಡೋದಿರ್ಬೋದು ಅಥವಾ ನಮ್ಮ ರೈತರಿಗೆ ಆಗುವಂತಹ ದೈಹಿಕ ಶ್ರಮವನ್ನ ಕಡಿಮೆ ಮಾಡೋದಿರ್ಬೋದು. ಇದರ ಜೊತೆಗೆ ಸಕಾಲಕ್ಕೆ ಕೃಷಿ ಚಟುವಟಿಕೆಗಳನ್ನ ಕೈಗೊಂಡು ಬೆಳೆ ಇಳುವರಿಯನ್ನ ಹೆಚ್ಚಿಗೆ ಮಾಡೋದ್ರ ಜೊತೆಗೆ ನಮ್ಮ ಕೃಷಿಗೆ ತಗಲುವಂತಹ ವೆಚ್ಚವನ್ನ ಕಡಿಮೆ ಮಾಡಿ ನಮ್ಮ ಉತ್ಪಾದಕತೆಯನ್ನ ಹೆಚ್ಚಿಸುವಲ್ಲಿ ಗಣನೀಯ ಪಾತ್ರವನ್ನ ಕೃಷಿ ಇಂಜಿನಿಯರ್ಗಳು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಜೊತೆಗೇನೆ ಸಂಪನ್ಮೂಲ ನಿರ್ವಹಣೆ ಇರ್ಬೋದು, ಅಂದ್ರೆ ಸಸ್ಟೈನೇಬಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಏನ್ ಹೇಳ್ತೀವಿ, ಸುಸ್ಥಿರ ಸಂಪನ್ಮೂಲ ನಿರ್ವಹಣೆ. ಇದರಲ್ಲಿ ನಮಗೆ ಮುಖ್ಯವಾದದ್ದು ಅಂತ ಅಂದ್ರೆ ನೀರು. ಕೃಷಿಗೆ ನೀರು ಇಲ್ಲದೇನೆ ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಇತ್ತೀಚಿನ ಕೆಲವೊಂದು ಬೆಳವಣಿಗೆ ನೋಡೋದಾದ್ರೆ ವಾಟರ್ ವಾರ್ಸ್ ಅಂತ ಏನ್ ಹೇಳ್ತಾ ಇದೀವಿ, ಕಾವೇರಿ ನೀರು ಹಂಚಿಕೆ ವಿವಾದಗಳಿರ್ಬೋದು ಅಥವಾ ಮಹದಾಯಿ ಇರ್ಬೋದು. ಸೊ ಈ ತರಹ ಏನು ನೀರಿನ ಜಲ ವಿವಾದಗಳಿದಾವೆ, ಇದು ಅಂತರರಾಜ್ಯಗಳ ಒಂದು ವಿವಾದ ಇರೋದ್ರಿಂದ ಕೇವಲ ನೀರಿಗಾಗಿ. ಸೊ ಹಾಗಾಗಿ ಇರುವಂತಹ ನೀರನ್ನ ಯಾವ ರೀತಿ ನಾವು ಸಮರ್ಪಕವಾಗಿ ಬಳಸ್ಕೊಂಡು ಕೃಷಿಯಲ್ಲಿ ಹೆಚ್ಚಿನ ಇಳುವರಿ ಪಡೆಯೋದ್ರ ಜೊತೆಗೇನೆ ಹೆಚ್ಚಿನ ಉತ್ಪಾದಕತೆಯನ್ನ ತಗೋಬೇಕು ಅನ್ನೋದ್ರಷ್ಟರಲ್ಲಿ ನಾವು ಈಗ ನೀರಿನ ನಿರ್ವಹಣೆಯಲ್ಲಿ ಅತ್ಯಂತ ಗಣನೀಯ ಪಾತ್ರವನ್ನ ವಹಿಸ್ತೇವೆ. ಸೊ ಅದರಲ್ಲೂ ಕೂಡ ಸ್ಪೆಷಲ್ ಆಗಿ ಹೇಳಬೇಕು ಅಂದ್ರೆ ಹನಿ ನೀರಾವರಿ ಇರ್ಬೋದು, ತುಂತುರು ನೀರಾವರಿ ಇರ್ಬೋದು ಅಥವಾ ರಸಾವರಿ ಪದ್ಧತಿಗಳಿರ್ಬೋದು, ಆಮೇಲೆ ಇನ್ನೂ ಕೆಲವೊಂದು ಮಣ್ಣಿನ ಆರೋಗ್ಯವನ್ನ ಅಭಿವೃದ್ಧಿ ಮಾಡುವಂತಹ ಕೆಲವೊಂದು ಟೆಕ್ನಾಲಜಿಯನ್ನ ರೈತರಿಗೆ ನೀಡುವಲ್ಲಿ ಈ ಕೃಷಿ ಇಂಜಿನಿಯರಿಂಗ್ ವಿಭಾಗ ಅತ್ಯಂತ ಪ್ರಾಮುಖ್ಯತೆಯನ್ನ ಹೊಂದಿದೆ. ಸೊ ಇವೆರಡೂ ಕೂಡ ನಮ್ಮ ಬೆಳೆ ಉತ್ಪಾದನೆ ಹಂತದಲ್ಲಿ ಬರುವಂತಹ ಪ್ರಾಮುಖ್ಯತೆ. ಆದರೆ ಕೊಯ್ಲಿನ ನಂತರ ಅಥವಾ ಕೊಯ್ಲಿನ ಸಮಯದಲ್ಲಿ ಯಾವ ರೀತಿ ಈ ಕೃಷಿ ಇಂಜಿನಿಯರಿಂಗ್ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದ್ರೆ ಸೂಕ್ತ ಕಟಾವು ಯಂತ್ರಗಳಿರ್ಬೋದು ಅಥವಾ ಕಟಾವು ಪದ್ಧತಿಗಳಿರ್ಬೋದು, ಅವುಗಳನ್ನು ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಕಡಿಮೆ ಕೃಷಿ ಕಾರ್ಮಿಕರ ಒಂದು ಬೇಡಿಕೆಯಿಂದ ನಾವು ಕಟಾವನ್ನ ಮಾಡಿ ಯಾವ ರೀತಿ ಅದನ್ನ ಕೊಯ್ಲಿನ ನಂತರ ತಂತ್ರಜ್ಞಾನ ಅಂದ್ರೆ ಸಂಸ್ಕರಣೆ ಇರ್ಬೋದು ಅಥವಾ ಮೌಲ್ಯವರ್ಧನೆ ಇರ್ಬೋದು ಇವುಗಳನ್ನ ಮಾಡಿ ಯಾವ ರೀತಿ ಒಂದು ಆಹಾರ ಭದ್ರತೆಯನ್ನ ಕಾಪಾಡಬಹುದು ಅನ್ನೋದಕ್ಕೆ ಅಲ್ಲೂ ಕೂಡ ಒಂದು ಪ್ರಾಮುಖ್ಯತೆಯನ್ನ ಹೊಂದಿದೆ. ಈಗ ಉದಾಹರಣೆಗೆ ಹೇಳೋದಾದ್ರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಇರ್ಬೋದು ಅಥವಾ ಸಂಸ್ಕರಣೆ ಇರ್ಬೋದು ಅಥವಾ ಸಾಗಾಣಿಕೆ ಹಂತದಲ್ಲಿ ಇರ್ಬೋದು ಅಥವಾ ಈ ಕೊಯ್ಲಿನ ನಷ್ಟವನ್ನ ಕಡಿಮೆ ಮಾಡುವಂತಹ ಕೆಲವೊಂದು ತಂತ್ರಜ್ಞಾನಗಳು. ಸೊ ಇವೆಲ್ಲನ್ನೂ ನಾವು ಅಳವಡಿಸ್ಕೊಳ್ಳೋದಾದ್ರೆ ಸೊ ನಾವು ಆಹಾರ ಭದ್ರತೆಯ ಕಡೆಗೆ ಗಮನ ಹರಿಸ್ಕೊಂಡು ಅದನ್ನು ನಮ್ಮ ಸುಭಿಕ್ಷ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಹಾಯಕಾರಿ ಆಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಏನಪ್ಪ ಪ್ರಾಮುಖ್ಯತೆ ಅಂತಂದ್ರೆ ಕೃಷಿ ಇಂಜಿನಿಯರ್ಗಳದ್ದು ಅಂತಂದ್ರೆ ಪರಿಸರ ಸಂರಕ್ಷಣೆ ಕಡೆಗೆ ನಮ್ಮ ಕೆಲವೊಂದು ತಂತ್ರಜ್ಞಾನಗಳು ಮುಖವಾಗಿ ನಿಂತಿದೆ. ಸೊ ಅದರಲ್ಲೂ ಕೂಡ ಜೈವಿಕ ಅನಿಲ ಇರ್ಬೋದು ಅಥವಾ ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಅಂತ ಏನು ಹೇಳ್ತೀವಿ ಅದಾಗಿರ್ಬೋದು ಅಥವಾ ಸೋಲಾರ್ ಎನರ್ಜಿ ಸೌರಶಕ್ತಿ ಇರ್ಬೋದು, ಆಮೇಲೆ ಈ ಇತ್ತೀಚಿನ ಕೆಲವೊಂದು ಬೆಳವಣಿಗೆ ಅಂತಂದ್ರೆ ಮೈಕ್ರೋಬಿಯಲ್ ಫ್ಯೂಯಲ್ ಸೆಲ್ ಅಂತ ಹೇಳ್ತೀವಿ, ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಉಪಯೋಗಿಸ್ಕೊಂಡು ನಾವು ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುವಂತಹ ಕೆಲವೊಂದು ತಂತ್ರಜ್ಞಾನಗಳು ಕೂಡ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ. ಇದರಿಂದ ಏನಂತ ಪ್ರಾಮುಖ್ಯತೆ ಅಂತಂದ್ರೆ ನಮ್ಮ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಕ್ಲೀನ್ ಎನರ್ಜಿ ಗ್ರೀನ್ ಎನರ್ಜಿ ಅಂತ ಏನ್ ಹೇಳ್ತಾ ಇದ್ದೀವಿ ಘೋಷವಾಕ್ಯನ, ಆ ಒಂದು ಗೋಲ್ ನತ್ರ ಈ ನಮ್ಮ ಬೆಳವಣಿಗೆ ಪರಿಸರ ಸಂರಕ್ಷಣೆಗೆ ನಾವು ನೀಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಇನ್ನೂ ಸಾಕಷ್ಟು ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈಗ ಕೆಲವೊಂದು ನಾವು ಹೇಳೋದಾದ್ರೆ ಇವು ಒಂದಿಷ್ಟು ಉತ್ಪಾದಕತೆ ಇರ್ಬೋದು, ಸಂಪನ್ಮೂಲ ಇರ್ಬೋದು ಅಥವಾ ಕೊಯ್ಲೋತ್ತರ ತಂತ್ರಜ್ಞಾನಗಳಿರ್ಬೋದು, ಪರಿಸರ ಸಂರಕ್ಷಣೆ ಕಡೆಗೆ ಇರ್ಬೋದು. ಸೊ ಇವಿಷ್ಟು ಕೆಲವೊಂದು ಪ್ರಾಮುಖ್ಯತೆಯನ್ನ ನಮ್ಮ ಭಾರತ ದೇಶದಲ್ಲಿ ಹೊಂದಿದೆ. ಕೃಷಿ ಎಂಜಿನಿಯರಿಂಗ್ನಲ್ಲಿ ಒಳಗೊಂಡಿರ್ತಕ್ಕಂತಹ ಬೇರೆ ಬೇರೆ ವಿಷಯಗಳು ಯಾವ್ಯಾವ್ದು? ಆವಾಗಲೇ ನಾನು ತಿಳಿಸಿದ ಹಾಗೆ ಈ ಕೃಷಿ ಇಂಜಿನಿಯರಿಂಗ್ ಅನ್ನೋದು ಬೇಸಿಕ್ ಕೋರ್ಸ್ ಅಲ್ಲ, ಇದು ಒಂದು ಅಪ್ಲೈಡ್ ಕೋರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಕೃಷಿಗೆ ಸಂಬಂಧಪಟ್ಟ ವಿಷಯಗಳನ್ನ ಕಲಿತೀವಿ, ತೋಟಗಾರಿಕೆ ಇರ್ಬೋದು, ಮಣ್ಣು ವಿಜ್ಞಾನ ಇರ್ಬೋದು, ಮತ್ತೆ ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳಾಗಿರ್ಬೋದು, ನವೀನ ರೀತಿಯ ಕೃಷಿ ಯಂತ್ರೋಪಕರಣಗಳು ಮತ್ತೆ ಸಂಸ್ಕರಣೆ ಆಹಾರ ಇಂಜಿನಿಯರಿಂಗ್ ವಿಭಾಗಗಳಾಗಿರ್ಬೋದು, ಆಟೋಮೊಬೈಲು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕೆಮಿಕಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಆಮೇಲೆ ಇತ್ತೀಚಿನ ಹೊಸ ವಿಷಯಗಳಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಕೃತಕ ಬುದ್ಧಿ ಮತ್ತೆ ಅಂತ ಏನು ಹೇಳ್ತೀವಲ್ಲ, ಸೊ ಆ ತರಹದ ಕೆಲವೊಂದು ವಿಷಯಗಳನ್ನು ಕೂಡ ನಮ್ಮಲ್ಲಿ ನಾವು ಕೃಷಿ ಇಂಜಿನಿಯರಿಂಗ್ ಪದವಿಯಲ್ಲಿ ಅಭ್ಯಾಸ ಮಾಡುತ್ತಿರೋದ್ರಿಂದ ನಾವು ಈ ಒಂದು ಕ್ಷೇತ್ರಕ್ಕೆ ಗಣನೀಯವಾದ ಕೊಡುಗೆಯನ್ನು ಕೊಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಸುಸ್ಥಿರ ಮತ್ತು ಆರ್ಥಿಕ ಬೆಳವಣಿಗೆಯತ್ತ ಭವಿಷ್ಯದ ನಿರೀಕ್ಷೆಗಳು ಯಾವ್ಯಾವು? ಮುಂದೆ ನೋಡೋದಾದರೆ ಭಾರತದಲ್ಲಿ ಕೃಷಿ ಇಂಜಿನಿಯರಿಂಗ್ನ ಭವಿಷ್ಯ ಅತ್ಯಂತ ಆಶಾದಾಯಕವಾಗಿದೆ. ಯಾಕೆ ಅಂತಂದರೆ ನಮ್ಮ ದೇಶದ ಸುಸ್ಥಿರತೆ ಇರಬಹುದು ಅಥವಾ ಆರ್ಥಿಕ ಬೆಳವಣಿಗೆಗೆ ಅತೀ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಅದರಲ್ಲಿ ಕೆಲವೊಂದಿಷ್ಟು ನಾವು ಉದಾಹರಣೆಗೆ ತಗೋಬೇಕು ಅಂತಂದರೆ ನಿಖರ ಕೃಷಿ ಅಥವಾ ನಾವು ಟೆಕ್ನಾಲಜಿ ಕೋಆರ್ಡಿನೇಷನ್ ಅಂತ ಏನು ಹೇಳ್ತೀವಿ, ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ಏನು ಹೇಳ್ತೀವಿ. ಸೊ ಅಂದರೆ ಒಂದು ಸಸ್ಯಗಿರ್ಬೋದು ಅಥವಾ ಒಂದು ಗಿಡ ಮರಕ್ಕಿರ್ಬೋದು ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಗೊಬ್ಬರಗಳನ್ನು ಕೊಡ್ಬೋದು ಅಥವಾ ಎಷ್ಟು ನಿಖರವಾಗಿ ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುವಂಥ ಒಂದು ತಂತ್ರಜ್ಞಾನಗಳನ್ನು ನಾವು ಇಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಸೊ ಉದಾಹರಣೆಗೆ ಹೇಳೋದಾದರೆ ಈಗ GPS ಬೇಸ್ಡ್ ಟೆಕ್ನಾಲಜೀಸ್ ಇರ್ಬೋದು ಅಥವಾ ಡ್ರೋನ್ ತಂತ್ರಜ್ಞಾನ ಇರ್ಬೋದು, ಈಗ ಸಿಂಪಡಣೆಗೂ ಯೂಸ್ ಮಾಡ್ತಾ ಇದ್ದೀವಿ ಡ್ರೋನನ್ನು, ಹಾಗೆ ಈಗ ಬೆಳೆ ಸಮೀಕ್ಷೆ ಇರ್ಬೋದು ಅಥವಾ ಬೆಳೆ ಹಾನಿ ಇರ್ಬೋದು, ಆಮೇಲೆ ಎಷ್ಟು ಇಳುವರಿ ಬರಬಹುದು ಅಂತ ನಾವು ಮುನ್ಸೂಚನೆಯನ್ನು ನೋಡಲಿಕ್ಕೆ ಈ ಡ್ರೋನ್ ಆಧಾರಿತ ಕೆಲವೊಂದು ಫೋಟೋಗ್ರಾಫ್ಸನ್ನು ಬಳಸಿಬಿಟ್ಟು ನಾವು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಗಳನ್ನು ಏಕೀಕರಣ ಮಾಡಿ ಕೃಷಿ ಪದ್ಧತಿಗಳಲ್ಲಿ ನಿಖರತೆಯನ್ನು ಸಾಧಿಸ್ಕೊಳ್ತಾ ಇದ್ದೀವಿ. ಸೊ ಇದ್ರ ಜೊತೆಗೇನೆ ಅವುಗಳ ಬೆಳೆಗಳ ಮೇಲ್ವಿಚಾರಣೆ ಹಂತದಲ್ಲಿರ್ಬೋದು ಅಥವಾ ನಿರ್ವಹಣೆ ಹಂತದಲ್ಲಿರ್ಬೋದು, ಸೊ ಅಲ್ಲೂ ಕೂಡ ನೂತನ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಬೆಳೆಗೆ ಏನು ಅವಶ್ಯಕತೆ ಇದೆ, ನೀರಾಗಿರಬಹುದು, ಗೊಬ್ಬರ ಆಗಿರಬಹುದು ಅಥವಾ ಯಾವುದೇ ಲಘು ಪೋಷಕಾಂಶಗಳಾಗಿರ್ಬೋದು, ಅವುಗಳನ್ನು ಸಕಾಲಕ್ಕೆ ಸಮರ್ಪಕ ರೀತಿಯಲ್ಲಿ ನೀಡೋ ಅಂತಹ ಒಂದು ಕ್ಷೇತ್ರದಲ್ಲಿ ಗಣನೀಯ ಒಂದು ಸಾಧನೆಯನ್ನು ಮಾಡಬಹುದು. ಸೊ ಇದರ ಜೊತೆಗೆ ನಾವು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ ಅಂತ ಹೇಳ್ತೀವಿ, ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಏನಾಗ್ತಾ ಇದೆ, ಸೊ ಅದರಿಂದ ನಮಗೆ ಈ ಮಳೆ ಆಗಿರ್ಬೋದು ಬಿಸಿಲಲ್ಲಿ ಗಣನೀಯ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಾವು ಕಳೆದ ವರ್ಷ ನೋಡೋದಾದರೆ ನಮ್ಮ ಹಾಸನ ಜಿಲ್ಲೆಯಲ್ಲೇ ನೋಡೋದಾದರೆ ಕೆಲವೊಂದು ತಾಲೂಕುಗಳಲ್ಲಿ ಬರ ಘೋಷಣೆ ಆಯಿತು. ಅದಕ್ಕಿಂತ ಮುಂಚೆ 2022 ಅತಿವೃಷ್ಟಿಯಾಗಿ ನಮ್ಮ ವಾಡಿಕೆ ಮಳೆಗಿಂತನೂ ಕೂಡ 100-120% ಅಷ್ಟು ಜಾಸ್ತಿ ನಮ್ಮಲ್ಲಿ ಮಳೆ ಬಿದ್ದಿರುವಂತಹ ಒಂದು ಉದಾಹರಣೆಗಳಿದ್ದಾವೆ. ಸೊ ಈ ತರಹ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿ ಕೃಷಿಯನ್ನ ಮಾಡಬೇಕು, ಹಾಗೆ ಅಧಿಕ ಇಳುವರಿಯನ್ನ ಪಡೆದು ಅಧಿಕ ಆದಾಯವನ್ನ ಪಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ತಂತ್ರಜ್ಞಾನಗಳನ್ನ ಸ್ಥಾಪಿಸುವಂತಹ ಹಂತದಲ್ಲಿ ಈ ಒಂದು ಕೃಷಿ ಇಂಜಿನಿಯರಿಂಗ್ ಜ್ಞಾನ ನಮಗೆ ಅತಿ ಸೂಕ್ತವಾಗಿದೆ. ಇನ್ನ ನಾವು ಶಕ್ತಿ ಮತ್ತೆ ಸುಸ್ಥಿರ ಅಭ್ಯಾಸಗಳು ಅಂದ್ರೆ ಯಾವ ರೀತಿಯ ಶಕ್ತಿಗಳನ್ನ ನಾವು ಈ ಕೃಷಿಯಲ್ಲಿ ಬಳಸ್ತೀವಿ, ಈಗ ಉದಾಹರಣೆಗೆ ನಾವು ಟ್ರ್ಯಾಕ್ಟರ್ ಆಗಿರಬಹುದು ಅಥವಾ ಕೃಷಿ ಯಂತ್ರೋಪಕರಣಗಳಾಗಿರಬಹುದು. ಸೊ ಇವೆಲ್ಲವನ್ನು ಕೂಡ ಡೀಸೆಲ್ ಆಧಾರದ ಮೇಲೇ ನಡೆಯೋದ್ರಿಂದ ನಾವು ವಾತಾವರಣಕ್ಕೆ ಕಾರ್ಬನ್ ಅಂಶವನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಬಿಡ್ತಾ ಇದ್ದೀವಿ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಏನಾದರೂ ನಮಗೆ ಪಾಸಿಬಿಲಿಟಿ ಇದೆಯಾ ಅಥವಾ ಸಾಧ್ಯತೆ ಇದೆಯಾ ಅಂತ ನೋಡೋದಾದರೆ ಕೆಲವೊಂದು ಉದಾಹರಣೆಗಳಲ್ಲಿ ನಾವು ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ಬಳಸ್ಕೊಂಡು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕಡಿಮೆ ಮಾಡ್ತಾ ಇದ್ವಿ. ಸೊ ಉದಾಹರಣೆಗೆ ಸೌರ ಚಾಲಿತ ನೀರಾವರಿ ಅಂತ ಏನು ಹೇಳ್ತೀವಲ್ಲ, ಸೋಲಾರ್ ಆಪರೇಟೆಡ್ ಇರಿಗೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ, ಅವು ಇರ್ಬೋದು, ಅಥವಾ ಈ ಜೈವಿಕ ಅನಿಲ ಘಟಕಗಳಾಗಿರ್ಬೋದು. ಸೊ ಇದನ್ನು ನಾವು ಉರುವಲುಗಾಗೂ ಉಪಯೋಗಿಸ್ಕೋಬಹುದು ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಗಾಗೂ ಕೂಡ ನಾವು ಬಳಸ್ಕೋಬಹುದು. ಸೊ ಈ ಥರದ ಒಂದಿಷ್ಟು ನವೀಕರಿಸಬಹುದಾದ ಶಕ್ತಿಯ ಮೂಲಗಳನ್ನು ನಾವು ಕೃಷಿಯಲ್ಲಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇಂಗಾಲದ ಹೆಜ್ಜೆ ಗುರುತು ಅಂದರೆ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಹಾಯಕಾರಿ ಆಗುತ್ತೆ. ಆಮೇಲೆ ನಮಗೆ ಇನ್ನೂ ಯಾವ ರೀತಿ ಇಂಪಾರ್ಟೆನ್ಸ್ ಇದೆ ಅಂತಂದರೆ ಜಾಗತಿಕ ಸ್ಪರ್ಧಾತ್ಮಕತೆಯಲ್ಲಿ ನಮ್ಮ ಭಾರತ ದೇಶ ಪ್ರಬಲ ರಾಷ್ಟ್ರವಾಗಿ ಪಾಲ್ಗೊಳ್ಬಹುದು. ಯಾಕೆ ಅಂತಂದರೆ ಈ ಆಧುನಿಕ ಕೃಷಿ ಇಂಜಿನಿಯರಿಂಗ್ ಅಭ್ಯಾಸಗಳನ್ನು ನಾವು ಅಳವಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಉತ್ಪಾದಕತೆಯಲ್ಲಿ ಮತ್ತು ಉತ್ಪಾದನೆಯಾಗಿರುವಂತಹ ಬೆಳೆಯ ಗುಣಮಟ್ಟನೂ ಕೂಡ ನಾವು ಚೆನ್ನಾಗಿ ತೊಗೊಂಬರೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆ ಹೆಸರು ಮತ್ತು ಒಳ್ಳೆ ಆದಾಯವನ್ನು ಪಡೆಯೋದ್ರ ಜೊತೆಗೆ ನಾವು ಕೃಷಿ ಪವರ್ ಹೌಸ್ ಅಥವಾ ನಮಗೆ ಈಗ ಕೃಷಿಗೆ ಕೇಂದ್ರ ರಾಷ್ಟ್ರವನ್ನಾಗಿ ನಾವು ಮಾಡುವಂತಹ ಎಲ್ಲ ಶಕ್ತಿ ನಮ್ಮ ರಾಷ್ಟ್ರಕ್ಕಿದ್ದು ಅದನ್ನು ನಾವು ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳ್ಬೋದು. ಇಷ್ಟರ ಜೊತೆಗೆ ನಮಗೆ ಕೃಷಿ ಶಿಕ್ಷಣ ಇರ್ಬೋದು ಅಥವಾ ಕೃಷಿ ಇಂಜಿನಿಯರಿಂಗ್ ಶಿಕ್ಷಣ ಮತ್ತು ಸಂಶೋಧನೆ ಇರ್ಬೋದು, ಇದರಲ್ಲೂ ಕೂಡ ನಾವು ನಿರಂತರ ಹೂಡಿಕೆ ಕೇಂದ್ರ ಸರ್ಕಾರಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಯಾವುದೇ ವಿಜ್ಞಾನ ಪ್ರೋತ್ಸಾಹಕ ಸಂಸ್ಥೆಗಳಾಗಿರ್ಬಹುದು ಅವುಗಳು ಕೂಡ ನಮಗೆ ಯಥೇಚ್ಛವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಅಂದರೆ ಈ ಕೃಷಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ. ಸೊ ಹಾಗಾಗಿ ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಗಣನೀಯವಾಗಿ ಪ್ರಾಮುಖ್ಯತೆ ಇರೋದ್ರಿಂದ ನಾವು ಇವುಗಳನ್ನು ಸುಭಿಕ್ಷವನ್ನಾಗಿ ಮಾಡಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೃಷಿ ಎಂಜಿನಿಯರಿಂಗ್ಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಉದ್ಯಮಶೀಲತೆಯ ಸಾಧ್ಯತೆಗಳು ಇದ್ದಾವೆ ಅದರ ಬಗ್ಗೆ ತಿಳಿಸ್ಕೊಡಿ. ಈಗ ಒಂದು ನಾವು ಕೃಷಿ ಇಂಜಿನಿಯರಿಂಗ್ ಶಿಕ್ಷಣವನ್ನು ತಗೊಂಡ್ವಿ, ಹಾಗೆ ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದೀವಿ. ಆದರೆ ಯಾವ ರೀತಿ ನಾವು ಅದನ್ನು ಉದ್ಯಮಶೀಲತೆಯಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದರಲ್ಲಿ ಸುಮಾರು ಯುವಕರು ಅಲ್ಲೇ ಇಡ್ಬೋದು. ಯಾಕೆ ಅಂತಂದರೆ ಅವು ಸರಿಯಾದ ಒಂದು ಪ್ರೀ ಪ್ಲಾನಿಂಗ್ ಅಂತ ಏನು ಹೇಳ್ತೀವಲ್ಲ, ಮೊದಲನೇ ಯೋಜನೆಯನ್ನು ರೂಪಿಸಿ ಅಥವಾ ಏನು ಮಾಡಬಹುದು ಏನು ಬೇಕಾಗಿದೆ ಅಂತ ನೋಡಿಬಿಟ್ಟು ನಾವು ಮಾಡಿದ್ರೆ ಯಶಸ್ಸನ್ನು ಕಾಣಲಿಕ್ಕೆ ಸಹಾಯಕಾರಿಯಾಗುತ್ತೆ. ಈಗ ಕೆಲವೊಂದಿಷ್ಟು ಯುವಕರು ನಮ್ಮ ಕೇಂದ್ರಕ್ಕೂ ಬರ್ತಾ ಇರ್ತಾರೆ, ಹಾಗೆ ನಾವು ಫೋನಲ್ಲೂ ಕೆಲವೊಂದಿಷ್ಟು ಫೋನ್ ಅಟೆಂಡ್ ಮಾಡಿದಾಗ ಏನು ಹೇಳ್ತಾರೆ, ನಾವು ಕೃಷಿ ಸ್ಟಾರ್ಟಪ್ಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅವರಿಗೆ ಏನು ಮಾಡಬೇಕು ಯಾವ ಥರ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋಷ್ಟು ಮಾಹಿತಿ ಸಮರ್ಪಕವಾಗಿ ಇರಲ್ಲ. ಸೊ ಹಾಗಾಗಿ ಮೊದಲು ನಮ್ಮ ಲೋಕಲ್ ಏರಿಯಾ ಅಥವಾ ನಮ್ಮ ಸ್ಥಳೀಯವಾಗಿ ಏನು ಬೇಡಿಕೆ ಇದೆ, ಏನು ಮಾಡಿದ್ರೆ ನಮಗೆ ಈ ಒಂದು ಯಶಸ್ವಿಯಾಗಿ ನಾವು ಈ ಉದ್ಯಮಶೀಲವನ್ನು ಪರಿವರ್ತನೆ ಮಾಡ್ಕೋಬೇಕು ಅನ್ನೋದನ್ನ ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಕೆಲಸಕ್ಕೆ ಕೈ ಹಾಕಬೇಕು. ಈಗ ಅದರಲ್ಲೂ ಕೂಡ ನಾವು ಕೃಷಿ ಸ್ಟಾರ್ಟ್ಅಪ್ಸ್ ಅಥವಾ ಅಗ್ರಿ ಸ್ಟಾರ್ಟ್ಅಪ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಅದರಲ್ಲಿ ಸುಮಾರು ಜನ ಯುವಕರೇ ಭಾಗಿಯಾಗಿದ್ದಾರೆ. ಸೊ ಉದಾಹರಣೆಗೆ ಹೇಳೋದಾದರೆ ಎಣ್ಣೆ ಘಾಣಗಳಾಗಿರ್ಬೋದು, ಅಂದರೆ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಏನು ಹೇಳ್ತೀವಲ್ಲ ಎಣ್ಣೆ ಘಾಣ ಆಗಿರ್ಬೋದು, ಕಿರು ಆಹಾರ ಘಟಕಗಳಾಗಿರ್ಬೋದು, ಹಾಗೆಯೇ ಈ ಯಂತ್ರೋಪಕರಣಗಳ ತಯಾರಿಕಾ ಕೇಂದ್ರ ಅಂದರೆ ಈ ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಏನು ಹೇಳ್ತೀವಲ್ಲ ಫ್ಯಾಬ್ರಿಕೇಟರ್ಸ್, ಅಲ್ಲೂ ಕೂಡ ತಮ್ಮ ವಿಷಯದ ಜ್ಞಾನವನ್ನು ಅಳವಡಿಸ್ಕೋಬಹುದು. ಆಮೇಲೆ ಇತ್ತೀಚೆಗೆ ಈಗ ಡ್ರೋನ್ ಸಿಂಪಡಣೆ ಕೂಡ ನಮಗೆ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇರೋದ್ರಿಂದ ಬಾಡಿಗೆ ಆಧಾರದ ಮೇಲೂ ಕೂಡ ನೀವು ಡ್ರೋನ್ಗಳನ್ನು ರೈತರಿಗೆ ನೀಡಬಹುದು. ಸೊ ಅದ್ರ ಜೊತೆಗೆ ಬಾಡಿಗೆ ಆಧಾರದ ಮೇಲೆ ಯಂತ್ರೋಪಕರಣಗಳಿರ್ಬೋದು, ಅದ್ರ ಜೊತೆಗೆ ಈಗ ಕೋಲ್ಡ್ ಸ್ಟೋರೇಜ್, ಈಗ ನಮ್ಮ ಹಾಸನ ಆಲೂಗಡ್ಡೆಗೆ ಸೂಕ್ತವಾದಂತಹ ಜಾಗ ಇರೋದ್ರಿಂದ ಇಲ್ಲೂ ಕೂಡ ಆಲೂಗಡ್ಡೆ ಆಗಿರ್ಬೋದು ಅಥವಾ ಶುಂಠಿ ಆಗಿರ್ಬೋದು, ಸೊ ಇದನ್ನು ಶೇಖರಣೆಗೆ ನಮಗೆ ಕೋಲ್ಡ್ ಸ್ಟೋರೇಜ್ ಅತಿ ಅವಶ್ಯಕವಾದಂತಹ ಒಂದು ಸ್ಟ್ರಕ್ಚರ್ ಇದು. ಯಾಕೆ ಅಂತಂದರೆ ನೆಕ್ಸ್ಟ್ ಬಿತ್ತನೆಗೆ ನಾವು ಯೂಸ್ ಮಾಡಬೇಕು ಅಂತಂದರೆ ಈಗ ಶಿಥಿಲ ಘಟಕಗಳಲ್ಲಿ ನಾವು ಇಡಲಿಲ್ಲ ಅಂತಂದರೆ ಅದು ಮೊಳಕೆ ಒಡೆಯುವಂತಹ ಒಂದು ಸಂಭವ ಜಾಸ್ತಿ ಇದ್ದು ಅದನ್ನು ನಾವು ಮುಂದೆ ಬಿತ್ತನೆಗೆ ಬಳಸಲಿಕ್ಕೆ ಆಗಲ್ಲ. ಸೊ ಅಂತಹ ಕ್ಷೇತ್ರದಲ್ಲಿ ನೀವು ಬಾಡಿಗೆ ಆಧಾರದ ಮೇಲೂ ಕೂಡ ಈ ಥರ ಶಿಥಿಲ ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳನ್ನು ಕೂಡ ಅದರಲ್ಲಿ ಶೇಖರಣೆ ಮಾಡ್ಬೋದು. ಅದ್ರ ಜೊತೆಗೇನೆ ಇತ್ತೀಚೆಗೆ ಗೋಡೌನ್ಸ್ಗಳು ಕೂಡ ಜಾಸ್ತಿ, ಗೋದಾಮುಗಳು ಅಂತ ಏನು ಹೇಳ್ತೇವೆ, ಸೊ ಅವುಗಳನ್ನು ಕೂಡ ನಾವು ಸ್ಟಾರ್ಟ್ಅಪ್ಗಳನ್ನಾಗಿ ಮಾಡಬಹುದು. ಇನ್ನು ಹೇಳ್ಬೇಕಂತಂದ್ರೆ ಈಗ ಟ್ರಾನ್ಸ್ಪೋರ್ಟೇಶನ್, ಅಗ್ರಿ ಟ್ರಾನ್ಸ್ಪೋರ್ಟೇಶನ್ ಅಂತ ಏನ್ ಹೇಳ್ತೀವಲ್ಲ, ಪ್ರಮುಖವಾಗಿ ನಾವು 100 KG ನಾವು ಕೃಷಿ ಉತ್ಪನ್ನಗಳನ್ನ ಬೆಳೆದ್ರೆ ಸೊ 10-20 KG ಅಷ್ಟು ವೇಸ್ಟು ಕೇವಲ ಸಾಗಾಣಿಕಾ ಹಂತದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾಕೆ ಅಂತಂದ್ರೆ ಸೂಕ್ತವಾದ ಶಿಥಿಲ ಘಟಕಗಳು ಇರದೇ ಇರಬಹುದು, ಅಥವಾ ಸೂಕ್ತವಾದ ಸಾಗಾಣಿಕಾ ತಂತ್ರಜ್ಞಾನಗಳು ಕೊರತೆ ಇರೋದ್ರಿಂದ ನಮಗೆ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತಂದ್ರೆ ಈಗ ಟ್ರಾನ್ಸ್ಪೋರ್ಟೇಶನ್ ಹಂತದಲ್ಲಿ ಸುಮಾರು ನಷ್ಟ ಆಗ್ತಾ ಇದೆ. ಸೊ ಅದನ್ನು ಕೂಡ ಒಂದು ಬಿಸ್ನೆಸ್ ಅಥವಾ ಈ ಉದ್ಯಮವನ್ನಾಗಿ ನೀವು ಸೃಷ್ಟಿ ಮಾಡಬಹುದು. ಅಂದ್ರೆ ಕೇವಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮ್ಮ ಕೋಲ್ಡ್ ಸ್ಟೋರೇಜ್ ವಾಹನಗಳಲ್ಲಿ ಈ ಕೃಷಿ ಉತ್ಪನ್ನಗಳನ್ನ ಸಾಗಾಣಿಕೆ ಮಾಡೋದಿರ್ಬೋದು. ಸೊ ಈ ತರಹದ ಕೆಲವೊಂದು ಉದ್ಯಮಶೀಲತೆಯನ್ನ ಈ ಒಂದು ಕೃಷಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ನೀವು ಮಾಡಬಹುದು. ತಂತ್ರಜ್ಞಾನದ ಆವಿಷ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಆದ್ರೆ ಅವುಗಳ ಅಳವಡಿಕೆಯಲ್ಲಿ ಸಾಕಷ್ಟು ತೊಡಕುಗಳಿರೋ ಅಂತದನ್ನು ಕೂಡ ನಾವು ಗಮನಿಸಬಹುದು. ರೈತರಿಗೆ ತೊಡಕಾಗಿರ್ತಕ್ಕಂತ ಅಂಶಗಳು ಏನೇನು? ಸೊ ಮೊದಲನೇ ತೊಡಕು ಅಂತ ಹೇಳೋದಕ್ಕೆ ಇಷ್ಟಪಡೋದು ನಮ್ಮ ಕಡಿಮೆ ಹಿಡುವಳಿದಾರರ ರೈತರು. ಸೊ ಈಗ ನಮ್ಮ ಭಾರತ ದೇಶದಲ್ಲಿ ಅಥವಾ ಎಸ್ಪೆಷಲಿ ನಮ್ಮ ದಕ್ಷಿಣ ಭಾರತ ಆಗಿರ್ಬೋದು ಅಥವಾ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಸೀಮಿತಗೊಳಿಸಿದ್ರೆ ಅತಿ ಕಡಿಮೆ ಹಿಡುವಳಿದಾರರ ಸಂಖ್ಯೆನೇ ಜಾಸ್ತಿ ಇರೋದು. ಅಂದ್ರೆ 1/2 ಎಕರೆ, 1 ಎಕರೆ ಅಥವಾ 2 ಎಕರೆಗಿಂತ ಕಡಿಮೆ ಇರುವಂತಹ ರೈತರು ಜಾಸ್ತಿ ಇರೋದ್ರಿಂದ ಅವರಿಗೆ ಈ ತಂತ್ರಜ್ಞಾನಗಳನ್ನ ಕೊಂಡ್ಕೊಳ್ಳುವಲ್ಲಿ ಅವರಿಗೆ ವಿಫಲ ಆಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ ಅಷ್ಟು ಅವಶ್ಯಕತೆನೂ ಇರಲ್ಲ, ಅಷ್ಟು ದುಡ್ಡನ್ನ ಖರ್ಚು ಮಾಡಿ ಆ ಯಂತ್ರೋಪಕರಣಗಳಾಗಿರ್ಬೋದು ಅಥವಾ ತಂತ್ರಜ್ಞಾನಗಳನ್ನ ತಗೊಂಡ್ರೆ ಅವರಿಗೆ ಅದು ಲಾಸ್ ಆಗುತ್ತೆ. ಯಾಕೆ ಅಂತಂದ್ರೆ ಜಮೀನು ಅಥವಾ ಹಿಡುವಳಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಮಗದು ವರ್ಕೌಟ್ ಆಗುತ್ತೆ. ಈಗ ಹಿಡುವಳಿ ಕಮ್ಮಿ ಇದ್ದಾಗ ಯಾವುದೇ ರೈತ ಆದ್ರೂ ಕೂಡ ಒಂದ್ಸರಿ ಯೋಚನೆ ಮಾಡೇ ಮಾಡ್ತಾರೆ. ಸೊ ಈಗ ತಂತ್ರಜ್ಞಾನಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಕೂಡ ಅದನ್ನ ಅಳವಡಿಕೆಗೆ ಮುಖ್ಯ ತೊಡಕು ಅಂತಂದ್ರೆ ನಮ್ಮ ಸಣ್ಣ ಹಿಡುವಳಿದಾರರ ರೈತರ ಸಂಖ್ಯೆ. ಸೊ ಇದ್ರ ಜೊತೆಗೆ ನಾವು ಕೂಡ ಕೆಲವೊಂದು ಕ್ಷೇತ್ರ ಭೇಟಿಗಳಲ್ಲಿ ರೈತರ ಜೊತೆಗೆ ನಾವು ಮಾತಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನ ಏನ್ ಪರಿಗಣನೆಗೆ ತಗೊಂಡ್ವಿ ಅಂತಂದ್ರೆ ತಂತ್ರಜ್ಞಾನದ ಬಗ್ಗೆ ಅರಿವಿರುತ್ತೆ, ಅದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಸಹಾಯಕಾರಿಯಾಗಿ ಇದೆ ಅಂತಾನು ಕೂಡ ಹೇಳ್ತಾರೆ. ಆದ್ರೆ ಅಳವಡಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಯಾಕೋ ಹಿಂಜರಿಕೆಯನ್ನ ತೋರಿಸ್ತಾರೆ. ಅಂದ್ರೆ ನಾವು ಮೊದಲು ಇದೇ ತರ ಪದ್ಧತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ, ಸೊ ನಾವು ಹೀಗೆ ಮಾಡ್ತೀವಿ, ಇದೆಲ್ಲ ನಮ್ಗೆ ಆಗಿ ಬರೋದಿಲ್ಲ ಅಥವಾ ಇದು ಸೂಟ್ ಆಗೋದಿಲ್ಲ, ಇದು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಹಿಂಜರಿಕೆಯನ್ನ ತೋರಿಸ್ತಾರೆ. ಸೊ ಅದು ಕೂಡ ಒಂದು ಕಾರಣ ಇರ್ಬೋದು. ಸೊ ಮೇನ್ ಏನಪ್ಪಾ ಅಂತಂದ್ರೆ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈ ತಂತ್ರಜ್ಞಾನಗಳನ್ನ ಪ್ರಸರಣ ಮಾಡೋದ್ರಲ್ಲಿ ಮುಖ್ಯ ಕಾರ್ಯ ವಹಿಸ್ತಾ ಇದ್ರು ಕೂಡ ಅದನ್ನ ಸಮರ್ಪಕವಾಗಿ ರೈತರಿಗೆ ಅಳವಡಿಸ್ಕೊಳ್ಳೋದಕ್ಕೆ ಮೇನ್ ಪ್ರಾಬ್ಲಮೇ ಇದೆ. ಈಗ ಅವ್ರಿಗೆ ತೋರಿಸ್ಕೊಟ್ಟು ನಾವು ಎಷ್ಟೋ ಕನ್ವಿನ್ಸ್ ಮಾಡಿದ್ರು ಕೂಡ ಕೆಲವು ರೈತರು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹಿಂಜರಿಕೆಯನ್ನ ಮಾಡ್ತಾ ಇದ್ದಾರೆ. ಈ ಕೃಷಿ ಎಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಕಲಿಯಲಿಕ್ಕೆ ಅವಕಾಶಗಳಿದ್ದಾವೆ? ಈಗ ನಮ್ಮ ರಾಷ್ಟ್ರದಲ್ಲಿ ನೋಡೋದಾದ್ರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಂತ ಸಂಸ್ಥೆ ಏನಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಹೇಳ್ತೀವಿ. ಸೊ ಇದು ರಾಷ್ಟ್ರವ್ಯಾಪಿ ಒಂದು ಪರೀಕ್ಷೆಯನ್ನ ಕೈಗೊಳ್ಳುತ್ತೆ. ಅಂದ್ರೆ PUC ವಿಜ್ಞಾನ ವಿಭಾಗದಲ್ಲಿ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಸೊ ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ ಸಬ್ಜೆಕ್ಟ್ಗಳ ಆಧಾರದ ಮೇಲೆ ಅವರು ಪರೀಕ್ಷೆಯನ್ನ ಕೊಟ್ಟು ಆಲ್ ಇಂಡಿಯಾ ರ್ಯಾಂಕಿಂಗ್ ಬಿಡ್ತಾರೆ. ಸೊ ಈ ರ್ಯಾಂಕಿಂಗ್ ಮುಖಾಂತರ ಅವರು ಭಾರತದ ಯಾವುದೇ ರಾಜ್ಯದಲ್ಲೂ ಕೂಡ ಕೃಷಿ ಶಿಕ್ಷಣವನ್ನ ಪಡಿಬಹುದು. ಇನ್ನು ಕರ್ನಾಟಕಕ್ಕೆ ಸೀಮಿತವಾದ್ರೆ ನಮ್ಮ CET ಮುಖಾಂತರ ನಾವು ಪರೀಕ್ಷೆಯನ್ನು ಕೊಟ್ಟು ಅದರಲ್ಲಿ ಅಗ್ರಿಕಲ್ಚರ್ ಕೋಟಾ ಅಥವಾ ಅಗ್ರಿಕಲ್ಚರ್ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಪರೀಕ್ಷೆ ಬರೆದದ್ದಾದ್ರೆ ವಿವಿಧ ಕೃಷಿ ಅಥವಾ ಕೃಷಿಯೇತರ ಕೋರ್ಸ್ಗಳಿಗೆ ನೇಮಕಾತಿಯನ್ನು ಪಡಿಬಹುದು. ರಾಷ್ಟ್ರದ ಒಟ್ಟಾರೆ ಬೆಳವಣಿಗೆಯಲ್ಲಿ ಈ ಕೃಷಿ ಇಂಜಿನಿಯರಿಂಗ್ನ ಪಾತ್ರದ ಬಗ್ಗೆ ಒಂದಷ್ಟು ಹೇಳಿ. ನಾನು ಹೇಳೋದೇನೆಂದ್ರೆ ಕೃಷಿ ಇಂಜಿನಿಯರಿಂಗ್ ಕೇವಲ ಯಂತ್ರಗಳು ಅಥವಾ ಉಪಕರಣಗಳ ಬಗ್ಗೆ ಅಲ್ಲ, ಸೊ ಇದು ಭಾರತದಲ್ಲಿ ಕೃಷಿಯ ಭವಿಷ್ಯವನ್ನ ರೂಪಿಸುವಂತಹದ್ರ ಬಗ್ಗೆ ಇರುವಂತಹ ಒಂದು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳ್ತೀನಿ. ಸೊ ಇನ್ನು ನಮ್ಮ ರೈತರು ಕಡಿಮೆಯಿಂದ ಹೆಚ್ಚು ಉತ್ಪಾದಿಸಬಹುದು. ಅಂದ್ರೆ ನಮ್ಮ ಕೃಷಿ ಪದ್ಧತಿಗಳು ಆ ತರ ಸಮರ್ಥನೀಯವಾಗಿ ಇದಾವೆ ಆಲ್ರೆಡಿ, ಅವುಗಳನ್ನ ಸಮರ್ಪಕವಾಗಿ ಬಳಸ್ಕೋಬೇಕು. ಇನ್ನ ಭವಿಷ್ಯದ ಕಡೆಗೆ ನೋಡ್ಬೇಕಂದ್ರೆ ಭಾರತಕ್ಕೆ ಸುಸ್ಥಿರ ಮತ್ತು ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸ್ಲಿಕ್ಕೆ ನಮ್ಮ ಕೃಷಿ ಇಂಜಿನಿಯರಿಂಗ್ ವಿಜ್ಞಾನಿಗಳ ಪಾತ್ರ ಅತಿ ಮಹತ್ವದ್ದಾಗಿದೆ. ಯಾಕೆಂದ್ರೆ ನೂತನ ತಂತ್ರಜ್ಞಾನಗಳನ್ನು ಒದಗಿಸುವಲ್ಲಿ ಮಹತ್ತರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ಕ್ಷೇತ್ರವನ್ನ ಗುರುತಿಸಿ ನಾವೆಲ್ಲರೂ ಕೂಡ ಬೆಂಬಲಿಸೋಣ, ಯಾಕೆಂದ್ರೆ ಇದು ಭಾರತೀಯ ಕೃಷಿಯನ್ನ ಉತ್ತಮವಾಗಿ ಪರಿವರ್ತಿಸುವಲ್ಲಿ ದಾರಿ ಮಾಡಿಕೊಡುತ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಕೃಷಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ, ಅದರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೇಳುಗರು ಹೇಗೆ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು? ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಭೇಟಿ ನೀಡಬಹುದು, ಅಥವಾ ಫೋನ್ ಮೂಲಕ ಸಂಪರ್ಕಿಸೋದಾದ್ರೆ ನನ್ನ ದೂರವಾಣಿ ಸಂಖ್ಯೆ 7829206138. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7829206138. ಒಳ್ಳೆಯದು ದೇಶಪಾಂಡೆ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಇಂಜಿನಿಯರಿಂಗ್ನ ಮಹತ್ವ ಹಾಗೂ ಅದರ ಅನುಕೂಲತೆಗಳನ್ನ ಕುರಿತು ತಾವು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ರಾಷ್ಟೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಕೃಷಿ ಇಂಜಿನಿಯರಿಂಗ್ನ ಮಹತ್ವ ಹಾಗೂ ಪ್ರಸ್ತುತತೆ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ರೈತರಿಗೆ ಸಲಹೆ ಅರಕಲಗೂಡು ವಿ ಮಧುಸೂದನ್ ಅವರಿಂದ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಎರಡು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಬೆಳೆಗಳನ್ನ ಬೆಳೀತಕ್ಕಂತಹ ಪದ್ಧತಿಗೆ ಅಂತರ ಬೆಳೆ ಪದ್ಧತಿ ಅಂತ ಹೇಳಿ ನಾವು ಕರೀತೇವೆ. ಕಾಲ ಮತ್ತು ಅಂತರಕ್ಕೆ ಅನುಗುಣವಾಗಿ ಅಂತರ ಬೆಳೆಗಳನ್ನ ಆಯ್ಕೆಯನ್ನ ಮಾಡಿಕೊಳ್ಬಹುದು. ಹೆಚ್ಚು ಪ್ರಮಾಣದಲ್ಲಿ ಇರುವಂತಹ ಬೆಳೆ ಮುಖ್ಯ ಬೆಳೆ ಅಂತ ಹೇಳಿ ಅನ್ನಿಸ್ಕೊಂಡ್ರೆ ಅಂತರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು ಅಂತರ ಬೆಳೆ ಆಗಿರುತ್ತೆ. ಅಂತರ ಬೆಳೆ ಯಾವಾಗಲೂ ಕೃಷಿಕರ ಆದಾಯವನ್ನ ಹೆಚ್ಚಿಸುವಂತಹ ಒಂದು ಬೆಳೆಯಾಗಿರುತ್ತೆ. ಸಾಮಾನ್ಯವಾಗಿ ರಾಗಿಯ ಜೊತೆಗೆ ತೊಗರಿ, ಅವರೆ, ಹುರುಳಿ, ಸೆಣಬು ಮತ್ತು ಅಲಸಂದೆಯಂತಹ ದ್ವಿದಳ ಧಾನ್ಯದ ಬೆಳೆಗಳನ್ನ ಅಂತರ ಬೆಳೆಯಾಗಿ ನಾವು ಬೆಳೆದುಕೊಳ್ತೇವೆ. ನಮ್ಮ ಹಿರಿಯರ ಜ್ಞಾನ ಎಷ್ಟೊಂದು ನಿರ್ದಿಷ್ಟವಾಗಿತ್ತು ಅಂತ ಹೇಳಿದ್ರೆ, ಯಾವುದೇ ದ್ವಿದಳ ಧಾನ್ಯದ ಬೆಳೆಯನ್ನ ಅವರು ಪ್ರಮುಖ ಬೆಳೆಯಾಗಿ ಬಿತ್ತನೆಯನ್ನ ಮಾಡ್ತಾ ಇರಲಿಲ್ಲ. ಆಹಾರದಲ್ಲಿ ಹೆಚ್ಚು ಬಳಕೆ ಮಾಡುವಂತಹ ರಾಗಿಯನ್ನ ಯಾವಾಗಲೂ ಪ್ರಧಾನ ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಂಡು ಅಲ್ಪ ಪ್ರಮಾಣದಲ್ಲಿ ಬಳಸುವಂತಹ ದ್ವಿದಳ ಧಾನ್ಯಗಳನ್ನ ಅಂತರ ಬೆಳೆಯಾಗಿ ಹಾಕಿಕೊಳ್ತಾ ಇದ್ರು. ಜೋಳಕ್ಕೂ ಕೂಡ ಇದು ಅನ್ವಯಿಸುತ್ತೆ. ಜೋಳದ ನಡುವೆಯೂ ಕೂಡ ಅನೇಕ ದ್ವಿದಳ ಧಾನ್ಯದ ಬೆಳೆಯನ್ನ ನಮ್ಮ ಹಿರಿಯರು ಬೆಳೆದುಕೊಳ್ತಾ ಇದ್ರು. ಅಂತರ ಬೆಳೆ ವೈಜ್ಞಾನಿಕವಾಗಿಯೂ ಕೂಡ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿದ್ದು ಕೃಷಿಯಲ್ಲಿ ಅನೇಕ ಪ್ರಯೋಜನಗಳಿಗೆ ಕಾರಣವಾಗಿದೆ. ಅಂತರ ಬೆಳೆಯನ್ನ ನಮ್ಮ ಜಮೀನಿನಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದರಿಂದ ಯಾವುದೇ ಬೆಳೆಗೆ ಅಗತ್ಯವಿರುವ ವಿವಿಧ ಸಂಪನ್ಮೂಲಗಳಾದ ಬೆಳಕು, ಬಿಸಿಲು, ಪೋಷಕಾಂಶ ಹಾಗೂ ತೇವಾಂಶದ ಗರಿಷ್ಠ ಬಳಕೆಯನ್ನ ನಮ್ಮ ಪ್ರದೇಶದಲ್ಲಿ ಮಾಡಿಕೊಳ್ಳಬಹುದು. ಕಾಲ ಮತ್ತು ಸ್ಥಳದ ಸದ್ಬಳಕೆಯನ್ನ ಮಾಡಿಕೊಳ್ಳುವಂಥದ್ದು ಮತ್ತೊಂದು ಉಪಯೋಗವಾದ್ರೆ ವಿವಿಧ ರೀತಿಯ ಕಳೆಗಳನ್ನ ಅಂತರ ಬೆಳೆಯಿಂದ ನಾವು ನಿರ್ವಹಣೆಯನ್ನ ಮಾಡಬಹುದು. ಬಿತ್ತನೆ ಬೀಜ ಅಥವಾ ವಾತಾವರಣದ ಪ್ರತಿಕೂಲತೆಯಿಂದ ಪ್ರಧಾನ ಬೆಳೆ ನಾಶವಾದ್ರೆ ಅಂತರ ಬೆಳೆ ರೈತನ ಕೈಯನ್ನ ಹಿಡಿಯುತ್ತೆ. ಮಣ್ಣು ಕೊಚ್ಚಣೆಯನ್ನ ತಡೆಯಲಿಕ್ಕೆ, ಸುಸ್ಥಿರತೆಯನ್ನ ಕಾಪಾಡಲಿಕ್ಕೆ ಅಂತರ ಬೆಳೆ ಪ್ರಯೋಜನಕಾರಿಯಾಗಿರುತ್ತೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವಂತಹ ಅಂತರ ಬೆಳೆಯನ್ನ ಆಯ್ಕೆ ಮಾಡುವಾಗ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕು. ಎತ್ತರವಾಗಿ ಬೆಳೀತಕ್ಕಂತಹ ಬೆಳೆಗಳ ಜೊತೆಯಲ್ಲಿ ಗಿಡ್ಡನೆ ಬೆಳೆಯನ್ನ ನಾವು ಅಂತರ ಬೆಳೆಯಾಗಿ ಆಯ್ಕೆಯನ್ನ ಮಾಡಿಕೊಳ್ಬೇಕು. ನೇರವಾಗಿ ಬೆಳೀತಕ್ಕಂತಹ ಬೆಳೆಗಳ ಜೊತೆಯಲ್ಲಿ ಗುಂಪಾಗಿ ಬೆಳೀತಕ್ಕಂತಹ ಬೆಳೆಗಳನ್ನ ಅಂತರ ಬೆಳೆಯಾಗಿ ಹಾಕಿಕೊಳ್ಬೇಕು. ವೇಗವಾಗಿ ಬೆಳೀತಕ್ಕಂತಹ ಬೆಳೆಗಳ ಜೊತೆಯಲ್ಲಿ ನಿಧಾನಗತಿಯಲ್ಲಿ ಬೆಳೀತಕ್ಕಂತಹ ಬೆಳೆಗಳನ್ನ ಬೆಳೆದುಕೊಳ್ಬೇಕು. ಉದಾಹರಣೆಗೆ ರಾಗಿ ಬೇಗ ಬೇಗ ಬೆಳೆಯುತ್ತೆ, ಅದರ ಜೊತೆಗೆ ನಾವು ತೊಗರಿಯನ್ನ ಬಿತ್ತಿದಾಗ ತೊಗರಿ 40-60 ದಿವಸಗಳವರೆಗೆ ನಿಧಾನಗತಿಯಲ್ಲಿ ಬೆಳೀತಾ ಹೋಗುತ್ತೆ. ಇಂತಹ ಕೆಲವು ಸಂಯೋಜನೆಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತೆ. ಆಳವಾಗಿ ಬೇರ್ಬಿಡ್ತಕ್ಕಂತಹ ಬೆಳೆಗಳ ಜೊತೆಗೆ ಮೇಲ್ಭಾಗದಲ್ಲೇ ಬೇರ್ಬಿಡ್ತಕ್ಕಂತಹ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಅಲ್ಪಾವಧಿ ಬೆಳೆಗಳ ಜೊತೆಗೆ ದೀರ್ಘಾವಧಿ ಬೆಳೆಗಳು ಇದ್ರೆ ಹೆಚ್ಚು ಸೂಕ್ತವಾಗುತ್ತೆ. ದ್ವಿದಳ ಧಾನ್ಯದ ಬೆಳೆಗಳ ಜೊತೆಗೆ ನಾವು ಏಕದಳ ಧಾನ್ಯಗಳನ್ನು ಅಂತರ ಬೆಳೆಯಾಗಿ ಬೆಳೆದುಕೊಳ್ಳಬೇಕು, ಅಥವಾ ಏಕಧಾನ್ಯ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆದುಕೊಳ್ಳಬಹುದು. ಅಂತರ ಬೆಳೆಗಳು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಹಾಗೆ ಇರಬಾರದು. ಅಂತಹ ಬೆಳೆಗಳನ್ನು ನಾವು ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಮತ್ತೊಂದು ಪ್ರಮುಖವಾದ ಅಂಶ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಜಾತಿಗೆ ಸೇರಿದಂತಹ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಬೆಳೆದುಕೊಳ್ಳಬಾರದು. ಹೀಗೆ ಅಂತರ ಬೆಳೆಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ನಾವು ಅಂತರ ಬೆಳೆಗಳನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಅದರಿಂದಲೂ ಕೂಡ ಹೆಚ್ಚುವರಿಯಾಗಿ ನಾವು ಲಾಭವನ್ನ ಮಾಡಿಕೊಳ್ಳಬಹುದು. ಇದುವರೆಗೆ ರೈತರಿಗೆ ಸಲಹೆ ಮೂಡಿ ಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಿ ನಾರಾಯಣ ಸ್ವಾಮಿ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ದೊಡ್ಡಮ್ಮನ ಪಟ್ಟೆಯ ನೊಗೆವಾರೇ ಕಟ್ಟಿಲ್ಲವೆಂದ ಮಡಿವಾಳ ಗೆಜ್ಜೆ ಮಾತಾಡುತ್ತಾವೋ, ಕಟ್ಟಿಲ್ಲವೆಂದ ಮಡಿವಾಳ ಈ ಊರ, ಕಟ್ಟಿಲ್ಲವೆಂದ ಮಡಿವಾಳ ಈ ಊರ, ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ, ಹಿರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಹಬ್ಬದ ಮನೆ ಚೆಂದ ಇಬ್ಬರ ಗನಿ ಚೆಂದ, ಉಪ್ಪೆದ್ದು ಹರಿವು ಒಳೆ ಚೆಂದ ಗೆಜ್ಜೆ ಕಷ್ಟೆ ಮಾತಾಡುತ್ತಾವೋ, ಉಬ್ಬೆತ್ತು ಹರಿವೋ ಒಳೆ ಚೆಂದ ಗೆಜೆ ಮಾತಾಡುತ್ತಾವೋ, ಉಬ್ಬೆತ್ತು ಹರಿವೋ ಒಳೆ ಚೆಂದ ದೊಡ್ಡಮ್ಮ, ಉಬ್ಬೆತ್ತು ಹರಿವೋ ಒಳೆ ಚೆಂದ ದೊಡ್ಡಮ್ಮ, ಉಬ್ಬಿನ ಬೆಳಕೆ ಬಲು ಚೆಂದ ಗೆಜೆ ಮಾತಾಡುತ್ತಾವೋ, ಹೂಬಿನ ಬೆಳಕೆ ಬಲು ಚೆಂದ ಗೆಜೆ ಮಾತಾಡುತ್ತಾವೋ, ಗೆಜೆ ಮಾತಾಡುತ್ತಾವೋ ಬೆಳ್ಳಿಯ ಕೊಲು ಮಾತಾಡುತ್ತಾವೋ, ಗೆಜೆ ಮಾತಾಡುತ್ತಾವೋ ಬೆಳ್ಳಿಯ ಕೊಲು ಮಾತಾಡುತ್ತಾವೋ, ಗೆಜೆ ಮಾತಾಡುತ್ತಾವೋ ಬೆಳ್ಳಿಯ ಕೊಲು ಮಾತಾಡುತ್ತಾವೋ. ಹೂಬಿನ ಬೆಳಕೆ ಬಲು ಚೆಂದ ಗೆಜೆ ಮಾತಾಡುತ್ತಾವೋ, ಗೆಜೆ ಮಾತಾಡುತ್ತಾವೋ ಬೆಳ್ಳಿಯ ಕೊಲು ಮಾತಾಡುತ್ತಾವೋ, ಗೆಜೆ ಮಾತಾಡುತ್ತಾವೋ ಬೆಳ್ಳಿಯ ಕೊಲು ಮಾತಾಡುತ್ತಾವೋ, ಗೆಜೆ ಮಾತಾಡುತ್ತಾವೋ ಬೆಳ್ಳಿಯ ಕೊಲು ಮಾತಾಡುತ್ತಾವೋ. ಬೆಳ್ಳಿಯ ಕೊಲು ಮಾತಾಡುತ್ತ